ಬೀಜ ಬಿತ್ತೋಣ, ಅರಣ್ಯ ಬೆಳೆಸೋಣ. ಜೂನ್ 5-12 ಎಲ್ಲಾ ವಲಯ ಅರಣ್ಯ ಕಚೇರಿಗಳಲ್ಲಿ ಬಿತ್ತೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ಅರಣ್ಯ ಇಲಾಖೆಯು ಹಮ್ಮಿಕೊಂಡಿದೆ. ಬನ್ನಿ, ನಿಮ್ಮ ಹತ್ತಿರದ ವಲಯ ಅರಣ್ಯ ಕಚೇರಿಗೆ ಭೇಟಿ ನೀಡಿ ಮತ್ತು ಭಾಗವಹಿಸಿ. ಕರ್ನಾಟಕದ ಹಸಿರನ್ನು ಹೆಚ್ಚಿಸೋಣ. ಸೋ ಸೀಡ್ಸ್ ಫಾರ್ ಫ್ಯೂಚರ್. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ, ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವೃಕ್ಷ ಭಾರತ ಅಭಿಯಾನ ಸಂಘಟಿಸಿರುವ ಧಾರವಾಡದ ಬಸವರಾಜ ಕೊಣ್ಣೂರ್ ಅವರೊಂದಿಗೆ ಸಂದರ್ಶನ, ನಂತರ ತಿಕೋಟಾದ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ ಚೌಟ್ಕಿ ಪದಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ, ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವೃಕ್ಷ ಭಾರತ ಅಭಿಯಾನ ಸಂಘಟಿಸಿರುವ ಧಾರವಾಡದ ಬಸವರಾಜ ಕೊಣ್ಣೂರ್ ಅವರೊಂದಿಗೆ ಮಾತುಕತೆ. ತಜ್ಞವಾಣಿ ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಹಳ ಸಂದಿಗ್ಧವಾದಂತಹ ಒಂದು ಪರಿಸ್ಥಿತಿಯೊಳಗೆ ಇದ್ದೀವಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ, ಪರಿಸರದೊಳಗೆ ಅಸಮತೋಲನ ಹೆಚ್ಚಾಗ್ತಾ ಇದೆ, ಭೂಮಿ ಕಾಯ್ತಾ ಇದೆ. ಇದರಿಂದಾಗಿ ಏನು ಹಂಗಾಮುಗಳು, ಸೀಸನ್ಗಳು ಸಮ ಪ್ರಮಾಣದೊಳಗಿರಬೇಕು, ಅಂಥ ಸೀಸನ್ಗಳನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇಲ್ಲ. ಎಲ್ಲ ಕಡೆ ಏರುಪೇರಾಗುವಂಥದ್ದು, ನೈಸರ್ಗಿಕ ವಿಕೋಪಗಳು ಹೆಚ್ಚಿನ ಸಂಖ್ಯೆಯೊಳಗೆ ಘಟಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದು ಚಂಡಮಾರುತ ಇರ್ಬೋದು, ಬಿರುಗಾಳಿ ಇರ್ಬೋದು, ಬರ ಇರ್ಬೋದು, ಪ್ರವಾಹ ಇರ್ಬೋದು, ಇಂಥ ಏನು ನೈಸರ್ಗಿಕ ವಿಪತ್ತುಗಳು ಘಟಿಸ್ತಾ ಇದ್ದಾವೆ. ಇವೆಲ್ಲಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ವಾಯು ಮಾಲಿನ್ಯ ಅಥವಾ ಪರಿಸರ ಮಾಲಿನ್ಯ ಆಗಿರುವಂಥದ್ದು. ಅದರ ಜೊತೆಗೆ ಡಿಫಾರೆಸ್ಟೇಷನ್, ನಾವು ಗಿಡಗಳನ್ನು ಕಡಿತಾ ಇರುವಂಥದ್ದು, ಯಾವುದೇ ವಿವೇಕ ಇರಲಾರದೆ ಆಧುನೀಕರಣದ ಹೆಸರಿನೊಳಗೆ ಗಿಡಗಳನ್ನು ಕಡಿತಾ ಇದ್ದೀವಿ, ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ದೀವಿ, ಹೊಸ ಹೊಸ ನಗರಗಳನ್ನು ಕಟ್ತಾ ಇದ್ದೀವಿ, ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಹೀಗಾಗಿ ಏನಾಗ್ಯದಪ್ಪ ಅಂತಂದರೆ ಇವತ್ತಿನ ದಿವಸ ಈ ಪರಿಸ್ಥಿತಿಗೆ ನಾವು ಬಂದು ನಿಂತೀವಿ. ಇಲ್ಲಿ ನಿಂತು ಯೋಚಿಸಬೇಕಾದಂಥ ಗಂಭೀರವಾದಂಥ ಒಂದು ವಿಚಾರವನ್ನು ನಾವು ಮಾಡಬೇಕಾಗಿದೆ, ಮತ್ತೆ ಅರಣ್ಯವನ್ನು ಬೆಳೆಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಇಂಥ ಪ್ರಯತ್ನಗಳನ್ನು ಅನೇಕರು ಮಾಡ್ತಾ ಇದ್ದಾರೆ. ಅದರೊಳಗೆ ಧಾರವಾಡದ ಬಸವರಾಜ ಕೊಣ್ಣೂರ್ ಮತ್ತು ಅವರ ಸ್ನೇಹಿತರು ಬಹಳ ಅದ್ಭುತವಾದಂಥ ಒಂದು ಉದ್ದೇಶ ಇಟ್ಟುಕೊಂಡು ವೃಕ್ಷ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಸುಮಾರು 2016 ಅವರು ಈ ಕಾರ್ಯವನ್ನು ಶುರು ಮಾಡಿದ್ದಾರೆ. ಜನರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಕೆಲಸದಿಂದ ಅವರ ಕಾರ್ಯ ಆರಂಭ ಆಯಿತು, ಮತ್ತು ಗಿಡಗಳನ್ನು ಕೂಡ ಹಚ್ಚುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಅನುಭವಗಳು ಏನದಾವ, ಯಾವ ರೀತಿ ಅವರು ಮುಂದುವರೆದ್ರು, ಯಾಕೆ ಇದನ್ನು ಶುರು ಮಾಡಿದ್ರು, ಈ ಎಲ್ಲ ವಿಚಾರಗಳನ್ನು ಅವರಿಂದ ತಿಳ್ಕೊಳ್ಳೋಣ, ಅವರ ಅನುಭವಗಳನ್ನು ನಾವು ಕೇಳೋಣ. ಬಸವರಾಜ ಕೊಣ್ಣೂರವರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ವೃಕ್ಷ ಕ್ರಾಂತಿ ಅನ್ನುವಂಥ ಒಂದು ಕಲ್ಪನೆ ಹೆಂಗೆ ಬಂತು ಸರ್? ಇದು ಪೇಪರ್ನಲ್ಲಿ ಬಂದಂತಹ ಒಂದು ಬಹಳ ನೋವಿನ ಸಂಗತಿಗಳನ್ನ ನಾವು ಓದಿದಾಗ ನಮಗೆ ಒಂದು ಆಕ್ಟಿವಿಟೀಸ್ ಭಾಗಿಯಾಗಬೇಕಂತ ಬಂತು ಸರ್. ಪೇಪರ್ದಲ್ಲಿ ಯುಎನ್ ಸಂಯುಕ್ತ ರಾಷ್ಟ್ರ ಸಂಸ್ಥೆಯವರು 2025 180 crore ಜನರಿಗೆ ಕುಡಿಯಲು ನೀರಿಲ್ಲ ಅನ್ನುವಂತ ಸಂದೇಶ ಕೊಟ್ಟಿದ್ದಾರೆ, ಮತ್ತು ಭೂ ರಕ್ಷಣೆಗೆ 2030 ಅನ್ನುವಂತ ಸಂದೇಶವನ್ನು ಯುಎನ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಕಡೆಗೆ ನೀರಿನ ಕೊರತೆಗಳು, ಆ ನಂತರ ಜನರ ಆತ್ಮಹತ್ಯೆ, ರೈತರ ಆತ್ಮಹತ್ಯೆ, ಮತ್ತು 130 ಹೆಚ್ಚು ಶೆಕೆ ಅನ್ನುವಂಥದ್ದು 2016 ಪೇಪರ್ನಲ್ಲಿ ಬಂದಿದ್ದು ನೋಡಿ, ಏನಾದ್ರೂ ನಾವು ಮಾಡಬೇಕು ಈ ಜಗತ್ತಿನಲ್ಲಿ, ನಾವೆಲ್ಲರೂ ಬದುಕುಳಿಬೇಕಾದ್ರೆ ನೀರು ಅವಶ್ಯವಾಗಿ ಬೇಕಾಗ್ತದೆ, ಜಾಗತಿಕ ತಾಪಮಾನ ಕಡಿಮೆ ಮಾಡ್ಬೇಕನ್ನುವಂತಹ ಒಂದು ವಿಚಾರ ಬಂದು ನಾವು ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ. ತಾವು ಏನ್ ಮಾಡ್ತಾ ಇದ್ರಿ ಸರ್? ನಾವು ಇಲ್ಲಿ ಮುಖ್ಯವಾಗಿ ಈ ವೃಕ್ಷ ಕ್ರಾಂತಿಯೊಳಗೆ ಮನೆ ಮನೆಯಲ್ಲಿ ಸಸಿಗಳನ್ನ ತಯಾರು ಮಾಡುವಂತಹದನ್ನೇ ನಾವು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಮನೆ ಮನೆಯಲ್ಲಿ ಪ್ರತಿಯೊಬ್ಬರು ಮಣ್ಣು ಗೊಬ್ಬರ ಉಸುಕವನ್ನು ತೆಗೆದುಕೊಂಡು ಪಾಕೆಟ್ ನಲ್ಲಿ ಹಾಕಿ ಒಂದು ಹುಣಸಿ ಬೀಜೋ ಅಥವಾ ಬೇವಿನ ಬೀಜೋ ಯಾವ್ದೋ ಹಾಕಿದ್ರೆ 18-25 ದಿವಸಕ್ಕೆ ಹುಟ್ಟುತ್ತದೆ. ಅದೇ ರೀತಿ ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಸಸಿಗಳನ್ನು ತಯಾರು ಮಾಡಬೇಕು. ಇದು ಮೊದಲನೇ ಸ್ಟೆಪ್ ಸರ್. ಹೀಗೆ ಪ್ರತಿ ಮನೆಯಲ್ಲಿ 50-100 ಸಸಿಗಳನ್ನು ತಯಾರು ಮಾಡಿದ್ರೆ ಒಂದು ದೊಡ್ಡ ದೊಡ್ಡ ಹೊಲದಲ್ಲಿ 100,000-10,000 ಗಟ್ಟಲೆ ಸಸಿಗಳನ್ನ 100,000 ಸಸಿಗಳನ್ನು ತಯಾರು ಮಾಡಬಹುದು. ಈ ರೀತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸುಮಾರು 130 crore ಜನಸಂಖ್ಯೆ ಪ್ರತಿಯೊಬ್ಬರು ಇದರಲ್ಲಿ ಸಸಿ ತಯಾರು ಮಾಡಿದ್ರೆ ಭಾಗಿಯಾದ್ರೆ ಕೇವಲ 6 ತಿಂಗಳಲ್ಲಿ ಭಾರತ ದೇಶ ನಂದನವನ ಆಗ್ತದೆ ಅನ್ನುವಂತ ಕನಸು ನಮ್ಮ ವೃಕ್ಷ ಕ್ರಾಂತಿ. ಅದ್ಭುತ ಅದ್ಭುತ. ಇದಾದ ನಂತರ ಸರ ಸಸಿ ತಯಾರಾದಂತಹದ್ದನ್ನು ನೆಟ್ ಕಾಪಾಡುವಂತದ್ದು ಎರಡನೇ ಸ್ಟೆಪ್. ಮೂರನೇದಂದ್ರೆ ಹೆಚ್ಚಾದ ಸಸಿಗಳನ್ನು ದಾನ ಮಾಡುವುದು. ನಾಲ್ಕನೇ ಸ್ಟೆಪ್ ಅಂದ್ರೆ ಎಲ್ಲರನ್ನೂ ಭಾಗಿಯಾಗಿಸಿ 130 crore ಜನರನ್ನ ಇದರಲ್ಲಿ ಭಾಗಿಯಾಗಿಸಬೇಕಂತದ್ದು ನಮ್ಮ ವೃಕ್ಷ ಕ್ರಾಂತಿಯ ಒಂದು ಕನಸು. ಯಾವ ರೀತಿ ನೀವು ಒಂದು ಉದ್ದೇಶ ಇಟ್ಟುಕೊಂಡು ಶುರು ಮಾಡಿದ್ರಿಲ್ಲ 2016 ಇಡೀ ದೇಶವನ್ನ ಇದರೊಳಗೆ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅಂತೇಳಿ, ಈಗ ಒಂದಿನ 6 ಇಲ್ಲಿ ತನಕ ನೀವು ಸವಿಸಿದ್ದೀರಿ ಈ ನಿಟ್ಟಿನೊಳಗ, ಇಲ್ಲಿ ತನಕ ಏನೇನು ಕೆಲಸ ಆಗ್ಯಾವಂತೀರಿ ನಿಮ್ಮ ಲೆಕ್ಕದ ಪ್ರಕಾರ? ಸರ್, ಸುಮಾರು ನಾವು 30-35,000 ಸಸಿಗಳನ್ನ ಇಲ್ಲಿ ಧಾರವಾಡದಲ್ಲಿ ನಿಸರ್ಗ ಲಕ್ಷ್ಮಿ ಸಸಿ ದಾಸವನ ಅಂತಿಕೊಂಡು ನಾವು ತಪೋವನದಲ್ಲಿ ತಯಾರು ಮಾಡಿದೀವಿ. ಅದು ಬಿಜಾಪುರ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಪ್ರಾರಂಭಗೊಂಡಂತ ಒಂದು ನಿಸರ್ಗ ಲಕ್ಷ್ಮಿ ಸಸಿ ದಾಸವನ ಇಲ್ಲಿವರೆಗೆ 30-35,000 ಸಸಿಗಳನ್ನ ನಾವು ತಯಾರು ಮಾಡಿ ಉಚಿತವಾಗಿ ಹಂಚಿದ್ದೇವೆ. ನಮ್ಮ ವೃಕ್ಷಕ್ರಾಂತಿಯಲ್ಲಿ ಏನಂದ್ರೆ ಮುಖ್ಯವಾಗಿ ಯಾರಿಂದಲೂ ನಾವು ದುಡ್ಡು ಹಿಡಿಯಂಗಿಲ್ಲ ಸರ್, ಮತ್ತು ಯಾವುದೇ ರೀತಿಯ ಒಂದು ಪುರಸ್ಕಾರವನ್ನಾಗ್ಲಿ ಏನು ಮಾಡಂಗಿಲ್ಲ. ಯಾಕಂದ್ರೆ ನಿಸರ್ಗ ದೇವತೆ ನಮಗೆ ಎಲ್ಲವನ್ನು ಉಚಿತವಾಗಿ ಕೊಟ್ಟಾಗ ನಾವು ನಮ್ಮ ಸಲುವಾಗಿ ಮಾಡುತ್ತಿರುವಂತ ಒಂದು ಕರ್ತವ್ಯ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ನಾವು ನಮ್ಮ ಎಲ್ಲ ವೃಕ್ಷ ಭಾರತ ಸೈನಿಕರು ಇದರಲ್ಲಿ ಸೇವೆ ಮಾಡೋರೆಲ್ಲ ನಾವು ವೃಕ್ಷ ಭಾರತ ಸೈನಿಕರು ಅಂತ ಇರ್ತೇವೆ. ಇದಕ್ಕೆ ಯಾವ್ದು ಫೀಸ್ ಇರಲ್ಲ ಮತ್ತು ಯಾರ್ದನ್ನು ದುಡ್ಡನ್ನು ತೆಗೆದುಕೊಳ್ಳಲ್ಲ. ಎಲ್ಲರೂ ಸೇರಿ 130 crore ಜನಸಂಖ್ಯೆ ನಮ್ಮ ವೃಕ್ಷ ಭಾರತ ಸೈನಿಕರು ಅಂತ ತಿಳ್ಕೊಂಡು ನಾವು ಆ ರೀತಿ ಗಣನೆ ಮಾಡ್ತೀವಿ. ಎಲ್ಲರೂ ಇದರಲ್ಲಿ ಭಾಗಿಯಾಗಲಿ ಅನ್ನುವಂತಹ ಸಂದೇಶವನ್ನ ವಿನಂತಿಯನ್ನ ಮಾಡ್ಕೊಡ್ತೇವೆ. ಈಗ ನೀವು ಎಷ್ಟು ಜನ ಸ್ನೇಹಿತರು ಕೂಡಿ ಈ ಕಾರ್ಯವನ್ನ ಹಮ್ಮಿಕೊಂಡ್ರಿ ಶುರುವಿಗೆ? ಸರ್, ಶುರುವಿಗೆ ಒಂದು ನಾವು 3-4 ಜನ ಸೇರ್ಕೊಂಡು ಇದನ್ನ ವಿಚಾರ ಸ್ಟಾರ್ಟ್ ಮಾಡಿ ಜನಜಾಗೃತಿ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಮಾಡಿದ್ವಿ ಸರ್ ಫಸ್ಟ್. ಮತ್ತೆ ಮುಂದೆ ಒಂದು 7-8 ತಿಂಗಳಲ್ಲಿ ಸಸಿ ದಾಸವನ ಕನ್ಸೆಪ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಸಸಿಯನ್ನ ಉಚಿತವಾಗಿ ಕೊಡುವಂತದ್ದು ಸ್ಟಾರ್ಟ್ ಮಾಡಿದ್ವಿ. ಸಸಿ ದಾಸೋಹ, ಸಸಿ ದಾಸೋಹ ವನ, ದಾನ ಮಾಡುವಂತವನ, ಸಸಿಯನ್ನು ದಾನ ಮಾಡುವಂತವನ. ಅಡ್ಡಿಲ್ಲ, ಈಗ ಸಸಿಗಳನ್ನ ನೀವು ಬೆಳೆಸಬೇಕಲ್ಲ ಅಲ್ಲಿ, ಯಾವ ರೀತಿ ಅದನ್ನ ಶುರು ಮಾಡಿದ್ರಿ? ಅದೇ ಸರ್, ನಾವು ಇಲ್ಲಿ ತಪೋವನದಲ್ಲಿ, ಧಾರವಾಡ ತಪೋವನದಲ್ಲಿ ಸುಮಾರು ಒಂದು 25-30,000 ಸಸಿಗಳನ್ನ ಪಾಕೆಟ್ ನಲ್ಲಿ ಹಾಕಿ ತಯಾರು ಮಾಡ್ತೀವಿ. ನಾವೇ ಸ್ವಯಂ ಸೇವಕರು ಅಂದ್ರೆ ವೃಕ್ಷ ಭಾರತ ಸೈನಿಕರು ಎಲ್ಲ ಸೇರ್ಕೊಂಡು ಪಾಕೆಟ್ ತೆಗೆದುಕೊಂಡು ಬಂದು ಮಣ್ಣು ಗೊಬ್ಬರ ಉಸುಕ ಎಲ್ಲ ಹಾಕಿ ಬೀಜಗಳನ್ನ ಹಾಕಿ ವಿವಿಧ ತರದ ಸಸಿಗಳನ್ನು ಅಂದ್ರೆ ಹೊಂಗೆ, ಹುಣಸೆ, ಬೇವು, ಮಹಾಗನಿ, ಹಾಲ, ಅರಳೆ, ಸಿಮರುವ, ಅಂಟವಾಳ, ಹೆಬ್ಬೇವು, ನೇರಳೆ, ಬಿಲ್ಪತ್ರೆ, ಕತ್ತೋಡಿಯ, ಸೀತಾಫಲ, ಚಿಕ್ಕು, ಇಂತಹ ವಿವಿಧ ತರದ ದೊಡ್ಡ ದೊಡ್ಡ ಸಸಿಗಳನ್ನ ಅಂದ್ರೆ ಜಾಗತಿಕ ತಾಪಮಾನ ಕಡಿಮೆ ಮಾಡಲಿ ಯಾವ್ಯಾವ ಸಸಿಗಳು ಬೇಕಲ್ಲ ಅಂತ ದೊಡ್ಡ ಸಸಿಗಳನ್ನ ಮಾತ್ರ ನಾವು ತಯಾರು ಮಾಡ್ತೀವಿ, ಉಚಿತವಾಗಿ ಹಂಚ್ತೀವಿ. ಮತ್ತು ಅವರಿಗೆ ವಿನಂತಿ ಮಾಡ್ಕೊತೀವಿ, ನೀವು ಸಸಿ ತಯಾರು ಮಾಡ್ರಿ, ಹಚ್ಚರಿ ಮತ್ತು ದಾನ ಮಾಡ್ರಿ ಅಂತ ತಿಳ್ಕೊಂಡು ವಿನಂತಿ ಮಾಡ್ಕೊತೀವಿ. ಮತ್ತು ಬೀಜಗಳನ್ನ ಎಲ್ಲಿಂದ ತಾವು ತರುವಂತದ್ದು, ಸಂಗ್ರಹ ಎಲ್ಲಿಂದ ಆಗ್ತದೆ? ಸಂಗ್ರಹ ಅಂದ್ರೆ ಸರ್, ನಮ್ದು ಸಂಕ್ರಾಂತಿ ಯುಗದಲ್ಲಿ ಯಾವುದೇ ಯಾರಿಂದ ದುಡ್ಡು ನಾವು ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ಎಲ್ಲರೂ ಸ್ವಯಂ ಸ್ಫೂರ್ತಿಯಾಗಿ ತಾನೇ ತಮ್ಮ ಬೀಜ ತಂದು ಕೊಡ್ತಾರೆ ಅಥವಾ ಪಾಕೆಟ್ ತಂದು ಕೊಡ್ತಾರೆ ಅಥವಾ ಬಂದು ಸೇವೆ ಮಾಡ್ತಾರೆ. ಈ ರೀತಿ ನಿಸ್ವಾರ್ಥ ಅಂದ್ರೆ ಈಗ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಪಡಬೇಕಾದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹೆಂಗ್ ಸ್ಟಾರ್ಟ್ ಆಗ್ತದೆ, ಕ್ವಿಟ್ ಡಾಟ್ ಫ್ರಾಮ್ ಇಂಡಿಯಾ ಮೂವ್ಮೆಂಟ್ ಜೊತೆ ಇದು ನಾವು ಎಲ್ಲರೂ ಬಂದು ಸೇವೆ ಮಾಡ್ತಿದ್ದಾರೆ. ಹೀಗಾಗಿ ಇದು ಪೂರಾ ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇದು ಸಂದೇಶ ಹೋಗ್ಲಿ ಅನ್ನುವಂಥದ್ದೇ ನಮ್ಮ ಒಂದು ಆಸೆ ಇದೆ. ಅಡ್ಡಿಲ್ಲ, ನಾನು ಏನ್ ಕೇಳೋದಂತಂದ್ರೆ, ಈಗ ನೀವು ಬೀಜ ನೀವು ದಾಸೋಹ ಮಾಡ್ತಾ ಇದ್ದೀರಿ, ಅಡ್ಡಿಲ್ಲ, ಅದು ಮೂಲ ಎಲ್ಲಿಂದ ಎಲ್ಲಿಂದ ತರ್ತಾ ಇದ್ದೀರಿ ಬೀಜಗಳನ್ನ ಅಂತ ನಾನು ಕೇಳಿದ್ದೆ. ಸರ್, ಇವೇ ಸರ್, ಗಿಡದ ಕೆಳಗೆ ಬಿದ್ದಂತ ಬೀಜಗಳನ್ನ ತೆಗೆದುಕೊಂಡು ಬರೋದು, ಬೇವಿನ ಗಿಡದ ಕೆಳಗೆ ಬಿದ್ದಂತ ಬೀಜಗಳು, ಹುಣಸಿ ಬಿಡದ ಕೆಳಗೆ ಬಿದ್ದಂತ ಬೀಜಗಳು ಅಥವಾ ಕೆಲವೊಂದಿಷ್ಟು ಬೀಜಗಳನ್ನ ನಾವು ಖರೀದಿ ಮಾಡ್ತೇವೆ, ಅಲ್ಲಿ ಬೀಜ ಮಾರಾಟಗಾರರಿಂದ ಖರೀದಿ ಮಾಡ್ತೇವೆ. ಹೊಂಗೆ ಬೀಜಗಳು ಸಿಗ್ತವೆ, ಗಿಡದ ಕೆಳಗೆ ಹೋದ್ರೆ ಲಕ್ಷಾಂತರ ಹೊಂಗೆ ಬೀಜಗಳು ಸಿಗ್ತವೆ ಸರ್. ಒಂದ ನಾವು ಬೀಜ ಹಾಕಿದ್ರೆ ಅದ್ ನೋಡಿ, ಭಗವಂತ ಕೊಟ್ಟಂತ ಒಂದು ನಮಗೆ ಕಾಣಿಕೆ ಏನಂದ್ರೆ ಒಂದು ಬೀಜಕ್ಕೆ ಲಕ್ಷಾಂತರ ಬೀಜಗಳನ್ನ ಕೊಡ್ತದೆ ಗಿಡ. ಹೌದು ಹೌದು ಹೌದು, ಅದ್ಭುತವಾದಂತ ಸಂದೇಶ ನಿಸರ್ಗ ಕೊಡ್ತದೆ. ಅವೇ ಸಾದಾ ಬೀಜಗಳನ್ನ ತೆಗೆದುಕೊಂಡು ಬರ್ತೀವಿ, ಪಾಕೆಟ್ ನಲ್ಲಿ ಮಣ್ಣು 50% ಮಣ್ಣು ಹಾಕುದು ಸರ್, 25% ಉಸುಕು ಮತ್ತು 25% ಗೊಬ್ಬರ, ಮೂರು ಮಿಕ್ಸ್ ಮಾಡಿ ಒಂದು ಬೀಜ ಹಾಕಿದ್ರೆ ಅದು 18-20 ದಿವಸದೊಳಗೆ ಬೀಜ ಹುಟ್ಟುತ್ತೆ ಸರ್, ಅದು ಸಸಿಯಾಗಿ ಹುಟ್ಟುತ್ತೆ. ಸ್ವಲ್ಪ ನೀರು ಹಾಕ್ತಾ ಹೋಗ್ಬಿಟ್ರೆ ಸಾಕು, ಸ್ವಲ್ಪ ಬಿಸಿಲು ಸ್ವಲ್ಪ ನೆರಳಿರುವಂತ ಜಾಗದಲ್ಲಿ ಇಟ್ಬಿಟ್ರೆ 18-20 ದಿವಸದೊಳಗೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಐವತ್ತು ನೂರು ಎರಡ್ ನೂರು ಐದ್ ನೂರು ಸಸಿಗಳನ್ನು ತಯಾರು ಮಾಡಬಹುದು. ಒಂದೊಂದು ಊರಲ್ಲಿ ಲಕ್ಷಾಂತರ ಸಸಿಗಳನ್ನು ತಯಾರು ಮಾಡಬಹುದು. ಅಂದ್ರೆ ನಿಮ್ಮ ಕೆಲಸವನ್ನ ನೋಡಿ ಯಾರ್ಯಾರಿಗೆ ಆಸಕ್ತಿ ಇದೆ ನಿಮಗೆ ಸಹಾಯ ಮಾಡುವಂತಹ ಒಂದು ವಿಚಾರ ಬಂದಾಗ ಅವರು ಕೂಡ ಸಸಿಗಳನ್ನ ತಂದು ಕೊಡುವಂತಹ ಒಂದು ಕೆಲಸ ಆಗ್ತಾ ಇದೆ ಅನ್ನುವಂತಹ ವಿಚಾರ ಹೇಳ್ತಾ ಇದ್ದೆ. ಈ ಹೇಗೆ ಜಾತ್ರೆಯಲ್ಲಿ ಎಲ್ಲರೂ ಪ್ರಸಾದ ತೆಗೆದುಕೊಂಡು ಹೋಗ್ತಾರೆ, ಯಾರೋ ಊಟ ಮಾಡ್ತಾರೆ, ಹಾಗೆ ಹಾಗೆ ಇಲ್ಲಿ ಕೆಲವಷ್ಟು ಜನ ತಗೊಂಡ್ ಬಂದಿರ್ತಾರೆ ಸಸಿಗಳನ್ನ, ಕೆಲವಷ್ಟು ಮಂದಿ ತೆಗೆದುಕೊಂಡು ಹೋಗ್ತಾರೆ. ನೋಡ್ರಿ, ನಾವು ಬೆಳಗಾವಕ್ಕೆ ಅದೊಂದು ಗ್ರೀನ್ ಸೇವಿಯರ್ಸ್ ಅನ್ನೋ ಒಂದು ಗ್ರೂಪ್ ಇದೆ. ಇಲ್ಲಿವರೆಗೆ ಸುಮಾರು ಏಳರಿಂದ ಎಂಟು ಟ್ರಕ್ ಈ ಸಸಿಗಳನ್ನ ನಾವು ಕೊಟ್ಟಿದ್ದೇವೆ ಸರ್. ಅವರು ಪ್ರತಿ ವಾರ ಎರಡ್ ನೂರು ಮುನ್ನೂರು ಐದ್ನೂರು ಸಸಿಗಳನ್ನ ಹಚ್ತಿದ್ದಾರೆ. ಅದೇ ರೀತಿ ನಾವು ಇದಕ್ ಕೊಟ್ಟಿದ್ದೇವೆ, ಬಳ್ಳಾರಿ ಕೊಟ್ಟಿದ್ದೇವೆ. ನಾವು ಇಲ್ಲಿ ಎಲ್ಲಿ ಕೊಟ್ಟಿದ್ದೇವೆ ಅಂತ ಹೆಚ್ಚು ನಾವು ಹೆಚ್ಚು ಗಣನೆ ತೆಗೆದುಕೊಳ್ಳೋದಿಲ್ಲ, ಎಲ್ಲರೂ ಬಂದು ಹೋಯ್ತಿದ್ದಾರೆ. ಮತ್ತೆ ಅವ್ರಿಗೂ ನಾವು ನೀವು ಸಸಿ ತಯಾರು ಮಾಡ್ರೆ, ನೀವು ಹಚ್ಚಿರಿ ಮತ್ತು ದಾನ ಮಾಡ್ರಿ ಅನ್ನೋಂತ ಸಂದೇಶ ಕೊಡ್ತೇವೆ. ಯಾವುದೇ ನಾವು ಗೌರ್ಮೆಂಟ್ ಇಂದ ಅದ್ರ ಮೇಲೆ ನಾವು ಡಿಪೆಂಡ್ ಆಗೋದು ಬೇಡ, ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಡಿಪೆಂಡ್ ಆಗೋದು ಬೇಡ. ನಾವು ನಮ್ಮಷ್ಟಕ್ಕೆ ನಾವು ಮಾಡೋಣ, ಗೌರ್ಮೆಂಟ್ ತನ್ನಷ್ಟಕ್ಕೆ ತಾನು ಮಾಡ್ತಾ ಇರ್ತದೆ, ಇದು ನಮ್ಮ ಕರ್ತವ್ಯ ಅನ್ನೋಂಥದ್ದನ್ನ ನಾವು ತಿಳ್ಕೊಂಡು ಮಾಡ್ಬೇಕು ಅನ್ನೋಂತ ಸಂದೇಶವನ್ನ ನಾವು ಅವ್ರು ಕೊಡ್ತಾ ಇದ್ದೀವಿ. ಅಡ್ಡಿ ಇಲ್ಲ, ಈಗ ನೀವು ಏನು ಕೆಲಸ ಮಾಡ್ತಾ ಇದ್ರಿ, ಅದ್ಭುತವಾದಂತಹ ಒಂದು ಕೆಲಸ. ಆದ್ರೂ ಕೂಡ ಈಗ ಅರಣ್ಯ ಇಲಾಖೆಯೊಳಗೆ ಸಾಕಷ್ಟು ಒಳ್ಳೆಯ ಸಸಿಗಳು ಸಿಗ್ತಾ ಇರ್ತಾವ, ಅವ್ರ ಜೊತೆಗೇನು ನೀವು ಒಂದು ಸಹಯೋಗ ಮಾಡಿಕೊಂಡ್ರೆ ಅಲ್ಲಿಂದ ಸಸಿಗಳನ್ನ ತಂದು ಹಂಚುವಂತಹ ಒಂದು ಕೆಲಸ ಆಯ್ತು, ಅದನ್ನ ಬೆಳೆಸುವಂತಹ ಒಂದು ಕೆಲಸ ಇದನ್ನು ಕೂಡ ಮಾಡಬಹುದಲ್ಲ ತಾವು? ಅದು ಮಾಡ್ತೇವೆ ಸರ್, ಅದನ್ನು ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಅವಶ್ಯಕತೆ ಇರ್ತದೆ ಅವಾಗ ಮಾಡ್ತಾ ಇದ್ದೇವೆ. ಬಟ್ ನಮ್ದು ಏನಂದ್ರೆ ಸರ್ ವಿಚಾರ, ಈಗ ಎಷ್ಟೊಂದು ಭಯಾನಕ ಪರಿಸ್ಥಿತಿ ಇದೆ ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಒಂದು ಭಯಾನಕ ಭಯ ಉತ್ಪಾದನೆ ಮಾಡುವಂತ ಭಯೋತ್ಪಾದನೆ ಅಂತಂದ್ರೆ ಇದು ಜಾಗತಿಕ ತಾಪಮಾನ. ಹೌದು ಹೌದು. ಹೀಗಿದ್ದಾಗ ನಾವು ಯುದ್ಧಕ್ಕೆ ಹೋದಾಗ ನಮ್ಮ ಹತ್ತಿರ ಮದ್ದು ಗುಂಡುಗಳು ಮತ್ತು ಬಾಂಬ್ಗಳು ಬೇಕಾಗ್ತಾವೆ ಸರ್ ಸಾಕಷ್ಟು. ನಾವು ಬರೀ ಕೇವಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ನಾವು ಡಿಪೆಂಡ್ ಆಗಿ ಕೂತ್ಕೊಂಡ್ ಬಿಟ್ರೆ ನಮ್ಮ ಹತ್ರ ಯುದ್ಧಕ್ಕೆ ಹೋದಾಗ ಬಾಂಬ್ಗಳು ಇರಲ್ಲ, ಸಕ್ಸಸ್ ಆಗಲ್ಲ. ಹೀಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ನೂರು ಎರಡ್ ನೂರು ಸಸಿಗಳು, ಒಂದೊಂದೂರಲ್ಲಿ ಲಕ್ಷಾಂತರ ಸಸಿಗಳು ತಯಾರಾಗಬೇಕು ಅನ್ನೋದು ಕನಸು ನಮ್ದು. ಇನ್ನೊಂದು ಮಾತು ನಮ್ಗೆ ಹೇಳಕ್ ಇಷ್ಟಪಡ್ತೇನೆ ನಾನು, ನಮ್ ಕನಸು ಯಾವ ರೀತಿ ಇದೆ ಅಂದ್ರೆ, ನೀವ್ ಒಂದ್ ಹೋಟೆಲ್ಗೆ ಹೋದ್ರೆ ನಾವು ಚಾ ಕುಡಿದು ಹೊರಗೆ ಬರ್ಬೇಕಾದ್ರೆ ಒಂದ್ ನಾಲ್ಕೈದು ಸಾವಿರ ಸಸಿಗಳಲ್ಲಿ ಇರ್ಬೇಕು. ಒಂದ್ ಬಟ್ಟೆ ಅಂಗಡಿಗೆ ಹೋದ್ರೆ ಒಂದ್ ನಾಲ್ಕೈದು ಸಾವಿರ ಸಸಿಗಳು ಇರ್ಬೇಕು. ಒಂದ್ ಹೇರ್ ಕಟಿಂಗ್ ಸಲೂನ್ ಗೆ ಹೋದ್ರೆ ಒಂದ್ ನಾಲ್ಕೈದು ಸಾವಿರ ಸಸಿಗಳು ಇರ್ಬೇಕು. ಒಂದ್ ಸ್ಕೂಲ್ಗೆ ಹೋದ್ರೆ ಐದಾರು ಸಾವಿರ ಸಸಿಗಳು ಇರ್ಬೇಕು. ಒಂದು ಮಠ ಮಸೀದಿ ಮತ್ತು ಗುರುದ್ವಾರ ದೇವಸ್ಥಾನಗಳಿಗೆಲ್ಲ ಹೋದ್ರೆ ಸಹಿತ ಲಕ್ಷಾಂತರ ಸಸಿಗಳು ಇರ್ಬೇಕು. ಆ ಸಸಿಗಳನ್ನ ಎಲ್ಲರೂ ಉಚಿತವಾಗಿ ತೆಗೆದುಕೊಳ್ಬೇಕು, ಉಚಿತವಾಗಿನೇ ನಾವು ಅದನ್ನ ಹಚ್ಚಬೇಕನ್ನುವಂಥದ್ದು ನಕ್ಷಕ್ರಾಂತಿಯ ಒಂದು ಸಂದೇಶ ಸರ್. ಅಡ್ಡಿಲ್ಲ, ಈಗ ನೀವು ಧಾರವಾಡದೊಳಗೆ ಏನು ಮನೆ ಮನೆಗೆ ತೆರಳಿ ಒಂದು ಕೆಲಸವನ್ನು ಮಾಡಿರಿ, ಮನೆಯೊಳಗೆ ಗಿಡ ಹಚ್ಚೋದಂತೂ ಅಡ್ಡಿಲ್ಲ, ಮನೆಯವರು ನೋಡ್ಕೊಳ್ಬಹುದು. ಆದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಗಿಡ ಹಚ್ಚುವಂತಹ ಒಂದು ಕೆಲಸ ಕೂಡ ಆಗಬೇಕು, ಮತ್ತು ಅವುಗಳನ್ನು ನೋಡ್ಕೊಳ್ಳುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ನೀವೇನಾದರೂ ಪ್ರಯೋಗ ಮಾಡಿರಿ. ಹೌದು ಸರ್, ಈಗ ಪ್ರಯೋಗ ಮಾಡಿದೀವಿ, ಸಾಕಷ್ಟು ಮಾಡಿದ್ದಾರೆ. ರಾಯಚೂರದಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಗ್ರೀನ್ ರಾಯಚೂರ ಅನ್ನೋಂತ ಸಂಸ್ಥೆ ನಡೆಸ್ತಾ ಇದಾರೆ. ಅಲ್ಲಿ ರಾಜೇಂದ್ರ ಕುಮಾರ್ ಅನ್ನಂತವ್ರು ಸುಮಾರು ಅವರು ಮೂರು ಲಕ್ಷ ಸಸಿಗಳನ್ನ ತಯಾರು ಮಾಡಿ ಸಸಿಗಳನ್ನ ಹಚ್ಚಿದ್ದಾರೆ ಒಂದು ಐದಾರು ವರ್ಷದಲ್ಲಿ. ಅದೇ ರೀತಿ ಕೋಟಿ ವೃಕ್ಷ ಪ್ರಶಿಷ್ಠಾನ ಅಂತಿಕೊಂಡು ನನ್ನ ಫ್ರೆಂಡ್ ಒಬ್ರು ಮೈಸೂರಲ್ಲಿದ್ದಾರೆ, ಅವರು ಸಹಿತ ಅಲ್ಲಿ ಸಸಿಗಳು ಹಚ್ಚಿದ್ದಾರೆ. ಬೆಳಗಾವದವ್ರು ಹಚ್ಚಿದ್ದಾರೆ. ಅವರು ಎಲ್ಲ ಈ ಸಾರ್ವಜನಿಕ ಸ್ಥಳದಲ್ಲಿ ಅಲ್ಲಿ ಜನರಿಗೆ ವಿನಂತಿ ಮಾಡಿಕೊಂಡು ಅಲ್ಲಿ ಸಸಿಗಳನ್ನ ಹಚ್ಚಲಿಕ್ಕೆ ಹೇಳ್ತಾರೆ. ಜನರನ್ನು ಸಹಿತ ಭಾಗಿ ಆಗ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಜನರು ಭಾಗಿ ಆಗ್ಬೇಕು. ಸ್ಮಶಾನದಲ್ಲಿ ಮತ್ತು ದೇವಸ್ಥಾನದಲ್ಲಿ ಮತ್ತು ಎಲ್ಲ ಕಡೆಗೂ ಈಗ ನೋಡ್ರಿ, ಮೊನ್ನೆ ನನಗೊಬ್ರು ಕೇಳಿದ್ರು, ನಮ್ದು 10 ಎಕರೆ ಸ್ಮಶಾನ ಇದೆ, ಇಲ್ಲಿ ಸಸಿಗಳು ಕೊಡ್ತೀರಾ ಅಂತ ಕೇಳಿದ್ರು. ಅತ್ಯಂತ ಖುಷಿಯಿಂದ ಕೊಡ್ತೀವಿ ಅಂತ ಹೇಳಿದ್ವಿ. ಹಾಗೆ ಮತ್ತು ಇವನ್ ನಮ್ಗೆ ಬಳ್ಳಾರಿಯಿಂದ ಸಹಿತ ಇಲ್ಲಿಂದ ತೆಗೆದುಕೊಂಡು ಹೋಗಿ ಮೇವಾಕಿ ಫಾರೆಸ್ಟ್ ಮಾಡಿದ್ದಾರೆ. ಬೇರೆ ಬೇರೆ ಕಡೆ ಜನ ತೆಗೆದುಕೊಂಡು ಹೋಗ್ತಿದ್ದಾರೆ. ಇದು ಸ್ವಯಂ ಸ್ಫೂರ್ತಿಯಿಂದ ಬರ್ಬೇಕು ಸರ್. ಯಾವುದೇ ಗೌರ್ಮೆಂಟ್ ರೂಲ್ಸ್ ಮಾಡೋದ್ರಿಂದ ಸದ್ಯ ಮಟ್ಟಿಗೆ ಆಗ್ಬಹುದು, ಆದ್ರೆ ಸ್ವಯಂ ಸ್ಫೂರ್ತಿಯಿಂದ ನಾವೆಲ್ಲರೂ ಎಚ್ಚೆತ್ತುಕೊಂಡ್ರೆ ಮಾತ್ರ ನಾವು ಭೂಮಿ ಮೇಲೆ ಬದುಕುಳಿಲಿಕ್ಕೆ ಸಾಧ್ಯತೆ ಇರ್ಬೋದು, ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತದೆ ಅನ್ನೋಂಥದ್ದು ವಿಚಾರ ನಮ್ದು. ಹೌದು, ಈಗ ಆ ಸ್ಫೂರ್ತಿ ಬಹುಶಃ ನಿಮ್ಮಿಂದ ಇದನ್ನ ಏನ್ ಕೇಳ್ತಾ ಇದ್ದಾರೆ ಅವರಿಗೆ ಇದರಿಂದ ಸ್ಫೂರ್ತಿ ಸಿಗ್ತದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ ಒಬ್ರು ಯಾರಾದ್ರೂ ಇಂಥವ್ರು ಮಾಡುವಂಥವ್ರು ಬೇಕು, ಇಂಥದ್ದು ನಾವು ಮಾಡಬಹುದು ಅನ್ನುವಂಥ ಒಂದು ವಿಚಾರ ಜನರಿಗೆ ಹೇಳುವಂಥವ್ರು ಬೇಕು. ಸಾಕಷ್ಟು ತಾವು ಮೊಬಿಲೈಸ್ ಮಾಡಿದ್ದೀರಿ ಇಲ್ಲಿ ತನಕ, ಬಹಳಷ್ಟು ಜನರಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸಿದ್ದೀರಿ. ಮುಖ್ಯ ಏನಪ್ಪ ಅಂತಂದ್ರೆ ನಾವು ಗಿಡಗಳನ್ನು ಹಚ್ಚಬಹುದು, ಆದರೆ ಮುಂದೆ ಅವುಗಳ ಬೆಳವಣಿಗೆ ಬಹಳ ಮುಖ್ಯ ಆಗ್ತದೆ, ಅವು ಉಳಿಯುವಂಥ ಒಂದು ಕೆಲಸ ಆಗಬೇಕು. ಈ ನಿಟ್ಟಿನೊಳಗೆ ತಾವು ಗಂಭೀರವಾಗಿ ಯೋಚನೆ ಮಾಡಿರಿ ಅಂತ ಹೇಳಿ ನನಗೆ ಅನಿಸ್ತದೆ. ಹೌದು ಸರ್, ಅದಕ್ಕೆ ನಾವು ಹೇಳ್ತಾ ಇರೋದು, ಸಸಿಗಳನ್ನು ತಯಾರು ಮಾಡೋದು ಒಂದು ಹಂತವಾದ್ರೆ, ಹಚ್ಚಿ ಕಾಪಾಡೋದು ಎರಡನೇ ಹಂತ, ಒಂದು ದಾನ ಮಾಡೋದು ಮೂರನೇ ಹಂತ, ನಾಲ್ಕನೇ ಹಂತದಲ್ಲಿ ಎಲ್ಲರನ್ನು ಭಾಗಿಯಾಗಿಸುವಂತದ್ದು ಈ ನಾಲ್ಕು ಹಂತಗಳು ಈ ನಾವು ಸಸಿಗಳನ್ನ ನೆಡುವುದರಲ್ಲಿ ಬರ್ತೀವಿ. ಇನ್ನ ಐದನೇ ಹಂತ ಅಂತಂದ್ರೆ ಮಳೆ ನೀರು ಕೊಯ್ಲನ್ನು ಸಹಿತ ನಾವು ಈ ನಮ್ಮ ರಕ್ಷಕ್ರಾಂತಿಯಲ್ಲಿ ಇದೆ. ಜೊತೆಗೆ ಆರನೇ ಹಂತ ಅಂದ್ರೆ ಶೀಡಾತನ್ ಕಾರ್ಯಕ್ರಮ. ಶೀಡಾತನ್ ಕಾರ್ಯಕ್ರಮ ಅಂದ್ರೆ ಏನ್ ಸರ್, ಈ ಸಿಡ್ಬಾಲ್ ಮಾಡ್ತಾರೆ, ಸಿಡ್ಬಾಲ್ ಅನ್ನ ಹೋಗಿ ಹೋಗಿದ್ದಾರೆ, ಅದಕ್ಕಿಂತ ಹೆಚ್ಚಿನ ಒಂದು ಸ್ವಲ್ಪ ಪರಿಶ್ರಮ ಆಗ್ತದೆ ಸಿಡ್ಬಾಲ್ ಮಾಡ್ಲಿಕ್ಕೆ. ಆದ್ರೆ ಶೀಡಾತನ್ ಮಾಡ್ಲಿಕ್ಕೆ ಏನ ಹೆಚ್ಚು ಪರಿಶ್ರಮ ಆಗಲ್ಲ. ಲಕ್ಷಾಂತರ ಕೋಟ್ಯಾಂತರ ಬೀಜಗಳನ್ನು ನಾವು ಜೂನ್ ಫಸ್ಟ್ ವೀಕ್ ನಲ್ಲಿ, ಸೆಕೆಂಡ್ ವೀಕ್ ನಲ್ಲಿ, ಜುಲೈ ವರೆಗೆ ಫಾರೆಸ್ಟ್ ನಲ್ಲಿ ಹೋಗಿ ಹಾಕಿ ಬರುವಂತದ್ದು ಸರ್. ಈಗ ನಾವು ಮಾಡ್ಲಿಕ್ಕೆ 4-5 ವರ್ಷ ಆಯ್ತು, ಅದ್ಭುತವಾದಂತ ರಿಸಲ್ಟ್ ಬಂದಿದೆ ಸರ್. ನಾವು ಫಸ್ಟ್ ಇಯರ್ 300,000 ಬೀಜಗಳನ್ನ ಇಲ್ಲಿ ಧಾರವಾಡದ ಒಂದು 4-5 ಫಾರೆಸ್ಟ್ ನಲ್ಲಿ ಹಾಕಿದೀವಿ. ಎರಡನೇ ವರ್ಷ 10,00,000 ಬೀಜಗಳನ್ನ ಹಾಕಿದ್ವಿ. ಮೂರನೇ ವರ್ಷ 1,25,00,000 ಬೀಜಗಳನ್ನ ಹಾಕಿದೀವಿ. ಈ ವರ್ಷ ನಮ್ ಗುರಿ ಏನಂತಂದ್ರೆ 100,00,000 ಬೀಜಗಳನ್ನ ಇಡೀ ಭಾರತ ದೇಶದಂತ ಹಾಕುವಂತದ್ದು. ಈ ರೀತಿ ಇಡೀ ಭಾರತ ದೇಶದ ಕೇವಲ ಧಾರವಾಡದವರಂತಲ್ಲ ಸರ್, ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಇರುವಂತಹ ಬೀಜಗಳನ್ನ ನಾವು ಮಧ್ಯಪ್ರದೇಶಕ್ಕೆ, ಛತ್ತೀಸ್ಗಢಕ್ಕೆ, ರಾಯಚೂರಿಗೆ, ಜಮಖಂಡಿಗೆ, ಯಲಬುರ್ಗಕ್ಕೆ, ಬೇರೆ ಬೇರೆ ಜಾಗಕ್ಕೆ ನಾವು ಕಳಿಸ್ಕೊಡ್ತೀವಿ. ಅವ್ರಿಗೊಂದು ಪ್ರೇರಣೆ ಆಗಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಮಟ್ಟಿಗೆ ಕಳಿಸ್ಕೊಡ್ತೀವಿ. ಅಡ್ಡಿಲ್ಲ. ಈಗ ಇಡೀ ದೇಶ ತುಂಬಾ ಈ ಒಂದು ಕೆಲಸ ಆಗಬೇಕು ಅಂತಂದ್ರೆ ಎಲ್ಲಾ ಪ್ರದೇಶಗಳಿಂದ ನಿಮಗೆ ಸಂಪರ್ಕ ಬೇಕಾಗುತ್ತೆ. ಅಂತವ್ರು ಈಗ ರೆಡಿ ಆಗಿದ್ದಾರೆ ಅಂತೀರಿ? ನಿಮಗೆ ಎಲ್ಲ ದೂರ ದೂರ ಪ್ರದೇಶಗಳಿಂದ ಆಗಿದ್ದಾರೆ ಸರ್, ಈಗಾಗಲೇ ಭಾಗಿಯಾಗಿದ್ದಾರೆ. ಅದ್ರ ರಿಸಲ್ಟ್ ಸಹಿತ ಬಂದಿದೆ ಸರ್. ಹೌದಾ? ಮಧ್ಯಪ್ರದೇಶದಲ್ಲಿ ಜಾಬೋ ಅನ್ನುವಂತಹ ಒಂದು ಡಿಸ್ಟಿಕ್ ನಲ್ಲಿ ಅಲ್ಲಿ ಅದ್ಭುತವಾದಂತ ಕೆಲಸ ಆಗಿದೆ. ಅವರು ಮಳೆ ನೀರು ಕೊಯ್ಲನ್ನ ಮಾಡ್ತಾ ಇದ್ದಾರೆ. 40,000 ಟ್ರೆಂಚ್ ಅನ್ನ 25,000 ಜನ ಪ್ರತಿ ವರ್ಷ ಸೇರ್ಕೊಂಡ್ ಬಿಟ್ಟು ಒಂದು ದಿವಸ ಕಾರ್ಯಕ್ರಮ ಮಾಡ್ತಾರೆ. ಅದ್ಭುತವಾದಂತ ಮಳೆ ನೀರು ಕೊಯ್ಲು ಆಗ್ತದೆ ಮತ್ತು ಈಗಾಗಲೇ ಒಳ್ಳೆ ಫಾರೆಸ್ಟ್ ಆಗ್ತಾ ಇದೆ. ಅದೇ ಜಾಗದಲ್ಲಿ ನಾವು ಅವರಿಗೆ ಸುಮಾರು ಒಂದು 25,00,000 ಬೀಜಗಳನ್ನು ಕಳಿಸ್ಕೊಟ್ಟಿದ್ವಿ ಧಾರವಾಡದಿಂದ. ಅವರು ಅವನ್ ಬೀಜಗಳನ್ನೆಲ್ಲ ಹಾಕಿದ್ದಾರೆ, ಅದ್ಭುತವಾದಂತ ಈಗ ಗಿಡಗಳು ಬೆಳೆದಿದ್ದಾರೆ ಸರ್. ಅದೇ ರೀತಿ ಛತ್ತೀಸ್ಗಢದಿಂದ ನಮಗೆ ಈಗ ಬೇಡಿಕೆ ಬರ್ತಾ ಇದೆ, ಅಲ್ಲಿಯೂ ಕಳಿಸ್ಕೊಡ್ತಾ ಇದ್ದೇವೆ. ಆ ನಂತರ ನಮಗೆ ತಮಿಳ್ನಾಡಿನಿಂದ ಬೇಡಿಕೆ ಬರ್ತಾ ಇದೆ ಮತ್ತು ರಾಯಚೂರು, ಧಾರವಾಡದಿಂದ ಸವದತ್ತಿ. ಈ ಸವದತ್ತಿ ನಾವು ಈ ವರ್ಷ 108 ಎಕರೆ ಗುಡ್ಡದಲ್ಲಿ ಈ ಒಂದು ಶೀಡಾತನ್ ಕಾರ್ಯಕ್ರಮ ಅಂದ್ರೆ ಬೀಜಗಳನ್ನ, ಹುಣಸೆ, ಹೊಂಗೆ, ಬೇವು, ಮಹಾಗನಿ ಇವೆಲ್ಲ ಬೀಜಗಳನ್ನ ತೆಗೆದುಕೊಂಡು, ಆಧಾರಳೆ ಬೀಜಗಳನ್ನ ತೆಗೆದುಕೊಂಡು ಅದನ್ನ ಸ್ವಲ್ಪ ಸಂಸ್ಕರಣ ಮಾಡಿ, ಬೀಜೋಪಚಾರ ಮಾಡಿ ಮಳೆಗಾಲದಲ್ಲಿ ಅದನ್ನ ಹಾಕಿ ಬರುವಂತದ್ದು. ಹಾಕಿ ಅಂತಂದ್ರೆ ಊರ್ತಿರೋ ಅಥವಾ ಏನು ಸುಮ್ ಹಂಗೆ ಫಾರೆಸ್ಟ್ ಒಳಗೆ ಅದನ್ನ ಚೆಲ್ಲಿ ಬರ್ತಿರೋ ಬೀಜಗಳನ್ನ? ಒಳ್ಳೆ ಪ್ರಶ್ನೆ ಕೇಳಿದ್ರು ಸರ್ ತಾವು. ಏನಂತಂದ್ರೆ ಫಸ್ಟ್ ನಾವು ಮಾಡಿದಾಗ ಈ ಗೌರ್ಮೆಂಟ್ ನವರು ಕಟಾವ್ ಮಾಡ್ತಿರ್ತಾರೆ ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಕಟಾವ್ ಮಾಡ್ತಿರ್ತಾರೆ. ಅಂದ್ರೆ ಅಕೇಜಾ ಮತ್ತು ನೀಲಗಿರಿ ಬ್ಯಾನ್ ಆಗಿದಲ್ರಿ, ಹೀಗಾಗಿ ಕಟಾವ್ ಮಾಡಿ ಹೊಸ ಒಂದು ಅರಣ್ಯವನ್ನು ಬೆಳೆಸಿರ್ತಾರೆ. ಅಲ್ಲಿ ನಮಗೆ ಬಹಳ ಅದ್ಭುತವಾದಂತಹ ಸ್ಪಂದನೆ ಸಿಕ್ತು ಮತ್ತು ಅರಣ್ಯ ಇಲಾಖೆಯಿಂದ ಸಹಕಾರ ಸಿಕ್ತು ಮತ್ತೆ ನಮ್ಮ ರಕ್ಷ ಭಾರತ ಸೈನಿಕರು ನಾವೆಲ್ಲ ಹೋಗಿ ಕೋಟ್ಯಾಂತರ ಬೀಜಗಳನ್ನ ನಾವು ಅಲ್ಲಿ ಆ ಒಂದು ನೆಲ ಅಲ್ಲಿ ಪಳ್ಳಾಗಿರ್ತದೆ, ಅಂದ್ರೆ ಮೃದು ಆಗಿರ್ತದೆ, ಕಟಾವ್ ಮಾಡಿದಾಗ ಅಲ್ಲಿ ನೆಲ ಮೃದು ಆಗಿರ್ತದೆ ಮತ್ತು ಬೇರೆ ಬೇರೆ ಗಿಡಗಳನ್ನ ಪ್ಲಾಂಟೇಶನ್ ಮಾಡ್ತಿರ್ತಾರೆ. ಆ ಮೃದು ಇದ್ದಂತಹ ಮಣ್ಣಿನಲ್ಲಿ ನಾವು ಬೀಜಗಳನ್ನು ಹೋಗಿ ಬಂದಿವಿ. ಹೀಗಾಗಿ ಅಲ್ಲಿ ಮೇಲಿನಿಂದ ಸೂರ್ಯಕಿರಣ ಬಿತ್ತು, ಜೊತೆಗೆ ಮಳೆನೂ ಆಯ್ತು. ಕೊನೆಗೆ ಏನಂದ್ರೆ ಅದಕ್ಕೆ ಫಾರೆಸ್ಟ್ ಫೆನ್ಸಿಂಗ್ ಮಾಡಿರ್ತಾರೆ ಅವರು, ಅಂದ್ರೆ ಬೇಲಿ ಹಾಕಿರ್ತಾರೆ ಮುಳ್ಳಿನ ಬೇಲಿ, ಹೀಗಾಗಿ ಯಾವುದೇ ಪ್ರಾಣಿಗಳು ಬರಲಿಲ್ಲ. ಹೀಗಾಗಿ ಈ ಮೊನ್ನೆ ಹೋಗಿ ನಾವು ನೋಡ್ಕೊಂಡ್ ಬಂದಾಗ ಸುಮಾರು 8 ಫೂಟ್ ಬೆಳೆದಂತಹದ್ದು ನಮ್ಗೆ ನೋಡಿದಾಗ ಬಹಳ ಆನಂದ ಆಯ್ತು. ನಮ್ಮ ಮಾಡಿದ್ದು 2 ತಾಸು ಅಥವಾ 3 ತಾಸು ಕೆಲಸ ಒಮ್ಮೆ ಮಾಡಿದೀವಿ. ಪ್ರಕೃತಿ ನಿಸರ್ಗ ದೇವತೆ ನಮಗೆ ಇಷ್ಟು ದೊಡ್ಡ ಅದ್ಭುತವಾದಂತಹದ್ದು 24 hours 365 days ವರ್ಕ್ ಮಾಡಿದ್ದು ನಮಗೆ ಒಂದು ಈ ರಿಸಲ್ಟ್ ಅನ್ನು ಕೊಟ್ಟಿದ್ದು ನಮ್ಮ ಕಣ್ಣೆದುರಿದೆ. ಅದ್ಭುತ. ಇದೇ ರೀತಿ ಇನ್ನೂ ಹಲವಾರು ಫಾರೆಸ್ಟ್ ನಲ್ಲಿ ಹಾಕಿದ್ದೇವೆ ನಾವು. ಈಗ ಅದನ್ನ ನೋಡ್ಕೊಂಡು ಬಂದು ನಾವು ವ್ಯಾಟ್ಸ್ಆಪ್ ನಲ್ಲೆಲ್ಲ ಹಾಕ್ತೇವೆ, ಅದರಿಂದ ಒಳ್ಳೆ ಸ್ಪಂದನೆ ಬರ್ತಾ ಇದೆ ಸರ್. ಅದ್ಭುತ. ಈಗ ನೋಡ್ರಿ, ನಾವು ನಿಸರ್ಗದ ಜೊತೆಗೆ ಹೆಜ್ಜೆ ಹಾಕಿದ್ರೆ ನಿಸರ್ಗ ನಮಗೆ ಎಷ್ಟು ಅದ್ಭುತವಾದಂತಹ ಒಂದು ಸಪೋರ್ಟ್ ಕೊಡ್ತದೆ ಅನ್ನೋದು ಇದ್ರ ಮೇಲಿಂದ ನಾವು ತಿಳ್ಕೊಳ್ಬೇಕು. ಇದೇ ಒಂದು ಸಾಕ್ಷಿ ನೋಡ್ರಿ, ತಾವು ಗಿಡಗಳು ಚಲೋ ಬೆಳೆದಾವ ಅಂತ ಹೇಳಿದ್ರಲ್ಲ, ಇದೇ ಒಂದು ಸಾಕ್ಷಿ. ಇದು ಅದಕ್ಕೆ ನಾವು ನಿಸರ್ಗದ ಜೊತೆನೆ ಹೆಜ್ಜೆ ಹಾಕಬೇಕು ಅನ್ನುವಂತಹದ್ದು ಒಂದು ಪರಿಸ್ಥಿತಿ ಕೂಡ ಈಗ ಅದ ಸದ್ಯಕ್ಕೆ. ಸರ್ ಏನಿಲ್ರಿ, ನಾವು ಜಾಗೃತಿ ಮಾಡ್ಲಿಕ್ಕೆ ಹೋದಾಗ ಒಂದು 2-3 ಪಾಯಿಂಟ್ ಅನ್ನ ಹೇಳ್ತೀವಿ ಸರ್. ಏನಂದ್ರೆ ನಮ್ಗೆ ಈ ಸಸಿಯ ಒಂದು ಮೌಲ್ಯ ಎಷ್ಟಪ್ಪ ಅಂದ್ರೆ 32 lakh ರೂಪಾಯಿಗಳು. ಒಂದು ಗಿಡದ ಮೌಲ್ಯ 32 lakh ರೂಪಾಯಿಗಳು ಅಂದ್ರೆ 17 lakh ರೂಪಾಯಿ ಅದು ನಮ್ಗೆ ಆಕ್ಸಿಜನ್ ಕೊಡ್ತಿದೆ ಸರ್. 17 lakh ರೂಪಾಯಿ ಮಳೆ ನೀರು, 15 lakh ರೂಪಾಯಿ ಆಕ್ಸಿಜನ್, 17 lakh ರೂಪಾಯಿ ಮಳೆ ನೀರು, ಟೋಟಲ್ 32 lakh ರೂಪಾಯಿ ಆಗ್ತದೆ. ಅದ್ಭುತ. ಇನ್ನು ಅದ್ರ ನೆರಳು, ಹಣ್ಣು, ಔಷಧ ಇವನ್ನೆಲ್ಲ ಹಿಡಿದ್ರೆ, ಕಟ್ಟಿಗೆ ಎಲ್ಲ ಹಿಡಿದ್ರೆ 1 crore ರೂಪಾಯಿ ಆಗ್ತದೆ. ಒಂದ್ ಗಿಡದ ಮೌಲ್ಯ 1 crore ರೂಪಾಯಿ. ಅಂದ್ರೆ ಕಣ್ಣಿಗೆ ಕಾಣದಂತ ಲಾಭ ಅಂತ ನಾವು ಕರಿತೀವಿ ಇದಕ್ಕೆ. ಅದನ್ನ ನಿಸರ್ಗ ದೇವತೆ ನಮಗೆ ಕೊಡುವಂತ ಉಪಕಾರ ಅಂತ ನಾವು ಕರಿತೀವಿ. ಹೀಗೆ ನಾವು 10 ಗಿಡ ನೆಟ್ರೆ 3,22,00,000 ರೂಪಾಯಿ ನಾವು ಮಾಡ್ದಂಗ ಆಯ್ತು. 3 ಗಿಡ ನೆಟ್ರೆ 32 crore ಆಯ್ತು. ಹೀಗೆ ಈ ಮೌಲ್ಯವನ್ನ ಆಕ್ಚುಲಿ ನಾನು ನಿಸರ್ಗ ದೇವತೆಯ ಒಂದು ನಮಗೆ ಬರುವಂತ ಉಪಕಾರನ್ನ ನಾನು ದುಡ್ಡಿನಲ್ಲಿ ಅಳಿಬಾರ್ದು, ಸುಮ್ನೆ ಒಂದು ಜನಸಾಮಾನ್ಯ ಅಂಡರ್ಸ್ಟ್ಯಾಂಡ್ ಆಗಿ ಒಂದು ಗಿಡದ ಮೌಲ್ಯ 32 lakh ರೂಪಾಯಿಗಳಂತೆ. ಇದೊಂದು ಹೇಳ್ತೀವಿ ಸರ್. ಎರಡನೇದ್ ಏನಂತಂದ್ರೆ, ನನಗೆ ಹುಟ್ಟಿನಿಂದ ಹಿಡಿದವರೆಗೆ ನಾನು ಸಾಯುವವರೆಗೆ ನನಗೆ ನನ್ನ ಜೊತೆಗೆ ಇರುವಂತಹ ಜೀವಂತ ದೇವತೆ ಅದು ಯಾವ್ದಾರು ಇದ್ರೆ ಅದು ವೃಕ್ಷ ದೇವತೆ. ನಾನು ಹುಟ್ಟಿದ ನನಗೆ ಆನ್ಲೈನ್ ಆಕ್ಸಿಜನ್ ಕೊಟ್ಟೆ ಸರ್ ಪುಕ್ಕಟ್ಟಾಗಿ. ಈಗ ಹೆಂಗ ಇಂಟರ್ನೆಟ್ ಆನ್ಲೈನ್ ಸಿಕ್ತದಲ್ಲ ನಮ್ಗೆ, ಆ ರೀತಿ ನಮ್ಗೆ ಕೊಟ್ಟು, ನೆಕ್ಸ್ಟ್ ನನಗೆ ತೊಟ್ಟಿಲು ಕೊಟ್ಟು, ನನಗೆ ಹಣ್ಣು ಕೊಡ್ತು, ನನಗೆ ಅನ್ನ ಕೊಡ್ತು, ನನಗೆ ನೀರ್ ಕೊಡ್ತು, ನನಗೆ ಔಷಧ ಕೊಡ್ತು, ನನ್ನ ಮನೆಗೆ ಕಟ್ಟಿಗೆ ಕೊಡ್ತು. ಕೊನೆಗೆ ನಾನು ಈ ಒಂದು ಇಹಲೋಕವನ್ನು ಬಿಟ್ಟಾಗ ನನ್ನ ಜೊತೆಗೆ ಬರುವಂತ ಒಂದೇ ಒಂದು ದೇವತೆ ಅಂದ್ರೆ ವೃಕ್ಷ ದೇವತೆ ಕಟ್ಟಿಗೆ. ಕೊನೆಗೆ ನನ್ನ ಜೊತೆಗೆ ಅದು ಸುಟ್ಟುಕೊಂಡು ಸಾಯಿತು. ಇಷ್ಟು 100% ನಿಸ್ವಾರ್ಥ ದೇವತೆಯನ್ನ ನಮಗೆ ಯಾವುದೇ ಶಬ್ದಗಳಿಲ್ಲ ಅದನ್ನ ವರ್ಣನೆ ಮಾಡ್ಲಿಕ್ಕೆ. ಹೀಗಾಗಿ ಆ ಒಂದು ದೇವತೆಯನ್ನ ಜೀವಂತ ದೇವತೆ, ಅದಕ್ಕೆ ಉಸಿರಿದೆ, ಗಿಡಗಳಿಗೆ ಉಸಿರಿದೆ, ಅದು ಮಾತಾಡ್ತವೆ. ಈಗೆಲ್ಲ ಸಾಕಷ್ಟು ವಿಜ್ಞಾನಿಗಳು ಕಂಡಿಡಿದಿದ್ದಾರೆ, ಮಾತಾಡ್ತವೆ, ಸ್ಪಂದನ ಇದೆ, ಮತ್ತು ಅದರಿಂದ ಸಂಗೀತ ಬರ್ತದೆ ಅನ್ನುವಂಥದ್ದು ಸಹಿತ ಈಗೆಲ್ಲರೂ ಕಂಡಿಡಿದಿದ್ದಾರೆ. ಇಂಥ ವೃಕ್ಷ ದೇವತೆ, ನಿಸ್ವಾರ್ಥ ದೇವತೆಯಕ್ಕೆ ನಾವು ನಮ್ಮ ವೃಕ್ಷ ಕ್ರಾಂತಿಯಲ್ಲಿ ನನ್ನ ಗಿಡ ಅಂದ್ರೆ ನನ್ನ ಉಸಿರನ್ನುವಂತ ಸಂದೇಶವನ್ನ ನಾವು ನಮ್ಮ ಪುಸ್ತಕದಲ್ಲಿ ಹಾಕಿದ್ದೇವೆ. ಅದಕ್ಕೆ ನಾವು ಇದು ಸೇವೆ, ಇದು ನಾವು ಸಮಾಜ ಸೇವೆ ಮತ್ತು ದೇಶ ಸೇವೆ ಅಂತ ತಿಳಿಯುವುದರ ಬದಲಾಗಿ, ಇದು ಸಮಾಜ ಸೇವೆಯನ್ನು ಇದ್ರೂ ಇರ್ಬೋದು ಅಥವಾ ಅಲ್ಲ, ಅಥವಾ ಅಲ್ಲ ಅಂದ್ರೂ ಅಡ್ಡಿಲ್ಲ, ಟೀಚ್ ವ್ಯಕ್ತಿ ಆಗ್ಲಿಲ್ಲ, ನನ್ನಗಾಗಿ ನಾನು ಮಾಡುವಂತ ಸೇವೆ ಅನ್ನುವಂತ ಮನೋಭಾವದಿಂದ ನಾವು ಇಲ್ಲೆಲ್ಲ ಮಾಡ್ತೇವೆ. ಅಂದಾಗ ಮಾತ್ರ ಇದು ನನಗೆ ಅದ್ರ ಪ್ರತಿಫಲ ಸಿಗ್ತದೆ ಮತ್ತು ಇದಾಗ್ತದೆ. ಒಮ್ಮೆ ನಿಮ್ಗೊಂದು ಮಾತು ಹೇಳ್ಬೇಕಂದ್ರೆ 2016 ರಾತ್ರಿ 1 ಗಂಟೆಗೆ 2 ಗಂಟೆಗೆ ಎದ್ದು ಕೊಡ್ತಿದ್ದೆ ನಾನು, ಅಂದ್ರೆ ಅಷ್ಟು ನನಗೆ ಅದು ಆಳವಾಗಿ ಬೇರೆಯವ್ರು ಬಿಟ್ಟಿತ್ತು. ಈಗ ಕುಡಿಲಿಕ್ಕೆ ನೀರಿಲ್ಲ ಅಂದ್ರೆ ಹೆಂಗ್ ಬದುಕೊಳ್ಳೋದು? ಈಗ ನಮ್ಮ ಮಕ್ಕಳಿಗೆ 100% ಮಾರ್ಕ್ಸ್ ಬೇಕಂತ ಹೇಳ್ತೀವಿ ಸರ್ ನಾವು, ಹೌದ್ರಿ? ತಪ್ಪಲ್ಲ, ಕರೆಕ್ಟ್, 100% ಮಾರ್ಕ್ಸ್ ಬೇಕು. ಬಟ್ ಅವ್ನು ನಾಳೆ ಡಾಕ್ಟರ್ ಆದ ಅಂತ ತಿಳ್ಕೊಡ್ರಿ, ಅಥವಾ ಇನ್ನೇರ್ ಆದ ಡಾಕ್ಟರ್ ಆಗಿ ಆಪರೇಷನ್ ಮಾಡ್ಲಿಕ್ಕೆ ಹೋದಾಗ ಅವ್ನಿಗೆ ಆಕ್ಸಿಜನ್ ಸಿಗ್ಲಿಲ್ಲ ಅಥವಾ ಕುಡ್ಲಿಕ್ ನೀರಿಲ್ಲ ಅಂತಂದ್ರೆ ಮಾಡಿದ್ದೇನ್ ಉಪಯೋಗ? ಅದಕ್ಕೆ ಅದ್ರ ಜೊತೆಗೆ ಅಭ್ಯಾಸ ಜೊತೆಗೆ ಇದು ಬೇಕು, ನೌಕರಿ ಜೊತೆಗೆ ಇದು ಬೇಕು, ಬಿಸ್ನೆಸ್ ಜೊತೆಗೆ ಬೇಕು. ಈ ಒಂದು ನಿಸರ್ಗ ದೇವತೆ ಸೇವೆ ಮಾಡೋದು ಈ ಅವಶ್ಯಕತೆ ಅನ್ನುವಂಥದ್ದು ನಮ್ಮ ವೃಕ್ಷ ಕ್ರಾಂತಿಯ ಸಂದೇಶ. ಬಹಳ ಸಂತೋಷ. ಯಾರಾದ್ರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9448-915-229. ಆತ್ಮೀಯರೆ, ಬಸವರಾಜ್ ಕೊಣ್ಣೂರ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448-91-52-29 ಈ ನಂಬರ್ನ ತಾವು ಸಂಪರ್ಕ ಮಾಡಿ ಬಸವರಾಜ್ ಕೊಣ್ಣೂರ್ ಅವರು ಏನು ಈ ಆಂದೋಲನ ಮಾಡ್ತಾ ಇದ್ದಾರೆ, ವೃಕ್ಷ ಕ್ರಾಂತಿಯನ್ನ ಇಡೀ ದೇಶಕ್ಕೆ ಹಬ್ಬಿಸಬೇಕು ಅನ್ನುವಂತಹ ಒಂದು ಕನಸನ್ನು ಹೊತ್ತಿದ್ದಾರೆ, ಅವರಿಗೆ ಮತ್ತು ಅವರ ಸ್ನೇಹಿತರಿಗೆ ತಾವು ಈ ಮೂಲಕ ಸಂಪರ್ಕ ಸಾಧಿಸಿ ತಾವು ಕೂಡ ಸಪೋರ್ಟ್ ಮಾಡಬಹುದು ಅನ್ನುವಂತಹ ಒಂದು ವಿಚಾರ ಇಲ್ಲಿದೆ. ಒಳ್ಳೆಯದು ಬಸವರಾಜ್ ಕೊಣ್ಣೂರವರೇ, ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಿ. ಇಡೀ ನಮ್ಮ ಯುವ ಜನಾಂಗಕ್ಕೆ ಒಂದು ಸರಿಯಾದ ದಿಕ್ಕನ್ನು ಈ ಸಂದರ್ಭದೊಳಗೆ ತಾವು ತೋರಿಸ್ತಾ ಇದ್ದೀರಿ. ಹಸಿರೇ ಉಸಿರು ಅನ್ನುವಂಥದ್ದನ್ನು ಅಕ್ಷರಶಃ ತಾವು ತೋರಿಸಿ ಅದನ್ನು ಪಾಲಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ, ಅನುಷ್ಠಾನಕ್ಕೆ ತರ್ತಾ ಇದ್ದೀರಿ. ಈ ಒಂದು ಆಂದೋಲನ ಇಡೀ ದೇಶವ್ಯಾಪಿಯಾಗಿ ಬೆಳೀಲಿ ಮತ್ತು ಮುಂದಿನ ದಿನಗಳಲ್ಲಿ ಸುಂದರವಾದಂಥ ಒಂದು ಭಾರತ, ಅದರ ಜೊತೆಗೆ ಸುಂದರವಾದಂಥ ಒಂದು ವಿಶ್ವ ನಿರ್ಮಾಣ ಆಗಲಿ ಅಂಥೇಳಿ ನಾವು ಆಶಾ ಮಾಡೋಣ. ಇಲ್ಲಿ ತನಕ ತಾವು ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ಈಗ ತಮಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ಈ ವೃಕ್ಷ ಭಾರತ ಸೈನಿಕರು ಬಹಳ ಜನ ಇದ್ದಾರೆ, ಅವ್ರಿಗೆಲ್ಲ ಇದೊಂದು ಸೇವೆ, ನನ್ನದೇನು ಸೇವೆ ಅಲ್ಲ, ನಂದು ಒಬ್ಬಂದೇ ಅಲ್ಲ, ನಾನು ಸೈನಿಕ ಅಷ್ಟೇ. ಹೀಗಾಗಿ ಇದೆಲ್ಲ ಕ್ರೆಡಿಟ್ ನನ್ನ ಎಲ್ಲ ವೃಕ್ಷ ಭಾರತ ಸೈನಿಕರಿಗೆ ಹೋಗ್ತದೆ. ಇದರಲ್ಲಿ ನಾನು ಸಣ್ಣ ಒಂದು ಸೈನಿಕ ಅಷ್ಟೇ ಅಂತ ಹೇಳ್ತಾ ತಾವು ಒಂದು ಇಲ್ಲಿವರೆಗೆ ಮಾಹಿತಿ ಕೇಳಿ ಮತ್ತು ಭಾರತ ದೇಶದ ಉದ್ದಗಲಕ್ಕೂ ಇದನ್ನ ಪ್ರಚಾರ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದಗಳು. ಮತ್ತು ಇದನ್ನ ಪ್ರಧಾನಮಂತ್ರಿಯವರಿಗೆ ಮತ್ತು ಕೇಂದ್ರ ಸರ್ಕಾರದವರಿಗೆ ಇದನ್ನ ಸಂದೇಶವನ್ನು ತಾವು ಕಳಿಸಿ ಎಲ್ಲರೂ ಭಾರತೀಯ 130 ಕೋಟಿ ಜನ ಭಾಗಿಯಾಗಲಿಕ್ಕೆ ತಾವು ಪ್ರೇರಣೆ ಮಾಡಿದ್ದಕ್ಕಾಗಿ ತಮಗೂ ಸಹಿತ ತುಂಬಾ ಧನ್ಯವಾದಗಳು. ನಮಸ್ಕಾರ. ಒಳ್ಳೆಯದು, ನಮಸ್ಕಾರ, ಧನ್ಯವಾದಗಳು. ನಿಮ್ಮ ತಾಯಿ ಹುಟ್ಟಿ ಬಂದರ ರೊಟ್ಟೆಯಲ್ಲಿ ಹುಟ್ಟಿ ಬಂದರ ರೊಟ್ಟೆಯಲ್ಲಿ ಹಾಕಿ ತುಂಬರ ತೊಟ್ಟಿಲದಲ್ಲಿ ಹುಟ್ಟಿ ಬಂದೆಯಲ್ಲಮ್ಮನಾಗಿ ನೀನು ಮದವಿಯ ಮಾಡಿ ಕೊಟ್ಟಾರೋ ಜಮಾದರಿಗೆ ಹುಟ್ಟಿ ಬಂದೆಯಲ್ಲಮ್ಮನಾಗೆ ನಿನ್ನ ಮದವಿಯ ಮಾಡಿ ಕೊಟ್ಟಾರೋ ಜಮಾದರಿಗೆ ಸರ್ಪಿನ ಸಿಂಬಿ ತಲಿಯ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ ಸರ್ಪಿನ ಸಿಂಬಿ ತಲಿಯ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ ನೀರ ತುಂಬುತ್ತ ನದಿಯಲ್ಲಿ ನೀರ ತುಂಬುತ್ತ ನದಿಯಲ್ಲಿ ಕೊಡ ಬಿತ್ತ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆಯಲ್ಲಮ್ಮನಾಗೆ ನೀನು ಮದವಿಯ ಮಾಡಿ ಕೊಟ್ಟಾರವ ಜಮಾದನಿಗೆ ಹುಟ್ಟಿ ಬಂದೆಯಲ್ಲಮ್ಮನಾಗೆ ನಿನ್ನ ಮದವಿಯ ಮಾಡಿ ಕೊಟ್ಟಾರವ ಜಮಾದನಿಗೆ ಪರಮೇಶ್ವರ ಬಂದಾನಲ್ಲೇ ಪತಿ ಭಕ್ತಿ ನೋಡುವುದಕ್ಕಾಗೆ ಪರಮೇಶ್ವರ ಬಂದಾನಲ್ಲೇ ಪತಿ ಭಕ್ತಿ ನೋಡುವುದಕ್ಕಾಗೆ ಶಾಪ ಕೊಟ್ಟ ಋಷಿಯಲ್ಲಿ ಶಾಪ ಕೊಟ್ಟ ಋಷಿಯಲ್ಲಿ ರೋಗ ಬಡಿದ ಮೈಯಲ್ಲೇ ಹುಟ್ಟಿ ಬಂದೆಯಲ್ಲಮ್ಮನಾಗೆ ನಿನ್ನ ಮನವಿಯ ಮಾಡಿ ಕೊಟ್ಟಾರವ ಜಮಾದನಿಗೆ ಹುಟ್ಟಿ ಬಂದೆಯಲ್ಲಮ್ಮನಾಗೆ ನಿನ್ನ ಮನವಿಯ ಮಾಡಿ ಕೊಟ್ಟಾರವ ಜಮಾದನಿಗೆ ಏನು ಬೇಡುತ್ತಿ ಬೇಡೋ ರಾಮ ಬೇಡಿಕೊಡು ನಿನ್ನ ಹಸ್ತದಲ್ಲೇ ಕುಡಿನ ಹಸ್ತದಲ್ಲೇ ತಾಯಿ ಸೀರ ಬೇಡನಲ್ಲೇ ತಾಯಿ ಸೀರ ಬೇಡನಲ್ಲಿ ದಡ ಬಿದ್ದ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆಯಲ್ಲಮ್ಮನಾಗೆ ನೀನು ಮದವಿಯ ಮಾಡಿ ಕೊಟ್ಟಾರವ ಜಮಾದನಿಗೆ ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆಯಲ್ಲಮ್ಮನಾಗೆ ನಿನ್ನ ಮದವಿಯ ಮಾಡಿ ಕೊಟ್ಟಾರವ ಜಮಾದನಿಗೆ ಹುಟ್ಟಿ ಬಂದೆಯಲ್ಲಮ್ಮನಾಗೆ ನಿನ್ನ ಮದವಿಯ ಮಾಡಿ ಕೊಟ್ಟಾರವ ಜಮಾದನಿಗೆ ಹೂವ ಪತ್ರಿ ಹಸ್ತದಲ್ಲೇ ಪತಿ ಸೇವೆ ಮಾಡುವ ತಾಲೆ ಪತ್ರಿ ಹಸ್ತದಲ್ಲೇ ಋಷಿ ಸೇವೆ ಮಾಡುವ ತಾಲೆ ಗಟ್ಟಿ ವಚನ ಹೇಳಾರಲ್ಲೇ ಗಟ್ಟಿ ವಚನ ಹೇಳಾರಲ್ಲಿ ಪಾದ ಸೇವೆ ಮಾಡುವ ತಾಲೆ ಕೋಪವ ಎನ ಮ್ಯಾಲೆ ಯಾಕವ್ವ ಜಗದಂಬ ನಿಂತಮ್ಮ ಬಾದೇವಿ ಬಾನಣ್ಣ ತಮ್ಮ ಸಿಡಿ ಹೊಡೆದಿ